ನಾವು ಮೊದಲು ಈ ಆಧುನಿಕತೆ ಎಂಬ ಪದ ಹೇಗೆ ಬಂತು ಅಂತ ಹೇಳಿ ನೋಡೋಣ. ಈ ಪದ ಕ್ರಿಸ್ತ ಶಕ ಅಂದ್ರೆ ಸಾಮಾನ್ಯ ಶಕ 5ನೇ ಶತಮಾನದ ಐತಿಹಾಸಿಕ ಮೂಲವನ್ನು ಹೊಂದಿದೆ. ಇದು ಲ್ಯಾಟಿನ್ ಭಾಷೆಯ ಮೋನೋ ಎಂಬ ಪದದಿಂದ ಬಂದಿದ್ದು ಮಾಡ್ರನಸ್ ಎಂಬ ಪದವಾಗಿ ಇದೀಗ ಎಂಬ ಅರ್ಥವನ್ನು ಹೊಂದಿದೆ. ಕಾಲಾಂತರದಲ್ಲಿ ಮಾಡ್ರನ್ ಸ್ವರೂಪವನ್ನು ಪಡೆದುಕೊಂಡಿತು. ರೋಮನ್ನರು ತಮ್ಮ ಪ್ರಾಚೀನ ಕಾಲದಲ್ಲಿ ಪೇಗನ್ ಎಂಬ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ತಾರೆ. ಅದು ಸಂಪೂರ್ಣವಾಗಿ ಮುರಿದು ಬಿತ್ತು ಅಥವಾ ಬದಲಾಯಿತು ಅಥವಾ ಹಾಳಾಯಿತು ಅಂತೇಳಿ ವಿವರಿಸೋದಕ್ಕೆ ಈ ಆಧುನಿಕ ಎಂಬ ಪದವನ್ನು ಮೊದಲೇ ಬಾರಿಗೆ ಬಳಸ್ತಾರೆ. ನಮ್ಮ ಭಾರತದಲ್ಲಿ ಆಧುನಿಕತೆ ಪರಿಚಯವಾದದ್ದೇ 15ನೇ ಶತಮಾನದಲ್ಲಿ, ಅಂದರೆ ಬ್ರಿಟಿಷರು ಭಾರತಕ್ಕೆ ಬಂದಾಗ. ನಮ್ಮಲ್ಲಿ ಕೂಡ ಬದಲಾವಣೆ ಅನ್ನೋದು ಇತ್ತು, ಆದರೆ ಅದು ಆಧುನಿಕತೆ ಅಂತ ಗೊತ್ತಾದದ್ದೇ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ. ನಮ್ಮಲ್ಲಿ ಈ ಆಧುನಿಕತೆಯ ಪ್ರಭಾವ ಎಲ್ಲೆಲ್ಲಿ ಇರುತ್ತೆ ಅಂತ ನೋಡೋದಾದರೆ, ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಜೀವನ ಶೈಲಿ, ಆಹಾರ ಪದ್ಧತಿ, ಉಡುಗೆ, ಶಿಕ್ಷಣ, ಇನ್ನು ಆಳವಾಗಿ ಹೇಳೋದಾದರೆ ಯೋಗ, ತಂತ್ರಜ್ಞಾನ, ಮನರಂಜನೆ, ಹಬ್ಬಗಳು, ಕ್ರೀಡೆ, ಭಕ್ತಿ, ಹೀಗೆ ತನ್ನ ಕಬಂದ ಬಾಹುವನ್ನು ಚಾಚಿ ಆಧುನಿಕತೆ ಅನ್ನೋದು ನಮ್ಮ ಮೇಲೆ ಆಧಿಪತ್ಯನೇ ಸಾಧಿಸ್ತಿದೆ. ನಾವು ಬದುಕಿರಬಹುದು ಪ್ರಾಯಶಃ ಇಲ್ಲ, ಕನಸಿರಬಹುದಿದು ಪ್ರಾಯಶಃ ಎಲ್ಲ ಸರಿರಬಹುದು, ಭಾಗಶಃ ಇಲ್ಲ ಸೇರಿರಬಹುದಿದು. ಮೂಲತಃ ಜೀವ ವಿಲ ವಿಲ ಎನ್ನುತ್ತಲೇ ಒಲವನು ಹುಡುಕುತ್ತಿದೆ ಪ್ರಾಯಶಃ. ನಾವು ಬದುಕಿರಬಹುದು ಪ್ರಾಯಶಃ ಇಲ್ಲ, ಕನಸಿರಬಹುದಿದು ಪ್ರಾಯಶಃ. ಬದುಕಿರಬಹುದು ಪ್ರಾಯಶಃ ಇಲ್ಲ,